ಅದಕ್ಕೆ ಹಾಗಾದ್ರೆ ಮೊದಲು ಅರ್ಜಿಸ್ ಆದಿವಾದಿವಾಯ್ ಅಹಾಹ ಶುಕ್ಲಪಕ್ಷ ಆಮೇಲೆ ಷಣ್ಮಾಸ ಆಮೇಲೆ ಸಂವತ್ಸರ ಕಟಿತ್ ವರುಣ ಪ್ರಜಾ ಸೂರ್ಯ ಹತ್ತು ಸ್ಟೇಷನ್ ಗಳಾದ ಸೂರ್ಯಲೋಕಕ್ಕೆ ಹೋಗಿ ಸೇರಿದ. ಸೂರ್ಯಲೋಕಕ್ಕೆ ಹೋಗುವ ತನಕವು ಡೆಫಿನೇಷನ್ ಇಲ್ಲ, ಯಾಕೆಂದ್ರೆ ಸೂರ್ಯಲೋಕದ ತನಕ ಸೂರ್ಯಲೋಕಕ್ಕೆ ಹೋಗಿ ಸೇರಿದವ ಮತ್ತೆ ಮರಳಿ ಬರುವುದಿಲ್ಲ. ಅನಾವೃತ್ತಿಯ ಮೊದಲನೇ ಸ್ಟೇಷನ್ ಅಲ್ಲಿ ತನಕ ಹೋಗುವುದು ಯಾರು ಮೋಕ್ಷಕ್ಕೆ ಹೋಗದವರು ಹೋಗುವುದಿಲ್ಲ ಈ ಲೋಕಗಳಿಗೆ. ಆದ್ರೆ ಈ ಅನುಗ್ರಹವಾಗಿ ಹೋಗುವುದು ಮುಂದೆ, ಆದ್ರೆ ಇದು ಅಮುಕ್ತ ಸ್ಥಾನ. ಸೂರ್ಯಲೋಕಕ್ಕೆ ಹೋದವನು ಮತ್ತೆ ಮರಳಿ ಬರುವುದಿಲ್ಲ, ಅಲ್ಲಿಂದ ಸೂರ್ಯಲೋಕಕ್ಕೆ ಹೋಗಿ ಸೇರಿದ. ಸೂರ್ಯಲೋಕಕ್ಕೆ ಹೋಗಿ ಸೇರಿದ ಮೇಲೆ ಹತ್ತನೇ ಸ್ಟೇಷನ್ ಆಯಿತು. ಆಮೇಲೆ ಸೂರ್ಯನಿಂದ ಆದಿತ್ಯ ಚಂದ್ರಮಸಂ ಸೂರ್ಯಲೋಕದಿಂದ ಚಂದ್ರಲೋಕಕ್ಕೆ ಅದರ ಮಧ್ಯದಲ್ಲಿ ಪುನಃ ಇಂಟರ್ಮೀಡಿಯೇಟ್ ಸ್ಟೇಷನ್ ಗಳಿವೆ. ಅದನ್ನು ಚಂದ್ರನ ನೇರ ಸೋಮಂ ಸೂರ್ಯಲೋಕ ಮಧ್ಯದ ಪ್ರಜಾಪತಿಯ ಲೋಕದಿಂದ ಸೂರ್ಯಲೋಕಕ್ಕೆ ಹೋದೆವು. ಆದಿತ್ಯ ಚಂದ್ರಮಸಂ ಸೂರ್ಯಲೋಕದಿಂದ ಚಂದ್ರಲೋಕಕ್ಕೆ, ಇದನ್ನೇ ನಾನು ಯಾವಾಗಲೂ ಸೂರ್ಯನಿಂದ ಚಂದ್ರ ಕೆಳಗೆ ಇದ್ದಾಗ ಗ್ರಹಗಳು ಪ್ಲಾನೆಟರಿ ಸಿಸ್ಟಮ್ ನಲ್ಲಿ ಸೂರ್ಯನಿಗಿಂತ ಚಂದ್ರ ಕೆಳಗಿದ್ದಾರೆ. ಆದ್ರೆ ಸೂರ್ಯಲೋಕಕ್ಕಿಂತ ಚಂದ್ರ ಲೋಕ ಮೇಲೆ ಇದೆ. ಮುಕ್ತರು ಹೋಗತಕ್ಕಂತ ಲೋಕ ಕೆಲವು ಸ್ಟೇಷನ್ ನಲ್ಲಿ ಹೋಗುವುದು ಅಂದ್ರೆ ನಮ್ಮ ಬೆಂಗಳೂರಿನಿಂದ ಮಧ್ಯಾಹ್ನ ಬರುವ ಟ್ರೈನ್ ನ ಹಾಗೆ ಮುಂದೆ ಹೋಗಿ ಹಿಂದೆ ಬಂದು ಮುಂದೆ ಹೋಗುದು ನೇರ ಮುಂದೆ ಮುಂದೆ ಅದು ಸೂರ್ಯಲೋಕಕ್ಕಿಂತ ಆಚೆಗೆ ಚಂದ್ರಲೋಕ ಇದೆ, ಮೇಲಕ್ಕೆ ಇರ್ಬೇಕು. ಯಾಕೆ ಮತ್ತೆ ಕೆಳಗೆ ಬರುವುದಿಲ್ಲ, ಸೀದ ಮೇಲೆ ಹೋಗುವಾಗ ಸೂರ್ಯನಿಂದ ಮೇಲೆ ಚಂದ್ರಮಸಂ ಆದಿತ್ಯ ಚಂದ್ರಮಸಂ ಚಂದ್ರಮಸೋ ವಿದ್ಯುತಂ ಚಂದ್ರನಿಂದ ಮತ್ತೆ ವಿದ್ಯುಲ್ಲೋಕ ಅಂತಂದ್ರೆ ವಿದ್ಯುತ್ ಅಂದ್ರೆ ನಾವು ಆಗ ಉಪಾಸನೆ ಹೇಳಿದವಲ್ಲ, ವಿದ್ಯುತ್ ಅಂದ್ರೆ ಮನಸ್ಸಿನ ಒಳಗೆ ನಾವು ವಿದ್ಯುತ್ ಸ್ಫುರಣ ಅದರ ದೇವತೆ ಭಾರತಿ ಭಾರತಿ ಸತ್ಯಲೋಕಕ್ಕೆ ಹೋಗ್ತಾರೆ ಭಾರತೀಯರು. ಅದಕ್ಕಿಂತ ಮೊದಲು ಕೆಲವು ಬಾಕಿ ಬಿಟ್ಟುಬಿಟ್ಟಿದ್ದಾರೆ. ಚಂದ್ರಲೋಕಕ್ಕೆ ಹೋದ ಮೇಲೆ ವೈಶ್ವಾನರಂ ಸೂರ್ಯಲೋಕದ ಮೇಲೆ ಚಂದ್ರಲೋಕ, ಚಂದ್ರಲೋಕದ ಮೇಲೆ ಅಗ್ನಿ ಲೋಕ, ವೈಶ್ವಾನ ಪ್ರಧಾನ ಅಗ್ನಿ ಲೋಕ. ಈ ಅಗ್ನಿಯ ಮತ್ತೆ ಮೊದಲು ಬಂದವರು ಈಗ ಪ್ರಧಾನ ಅಗ್ನಿ ಹತ್ರ ಹೋಗ್ತಾರೆ, ಚಂದ್ರಲೋಕದ ಆಚೆಗೆ ಅಗ್ನಿ ಲೋಕವನ್ನು ವೈಶ್ವಾನ ಲೋಕವನ್ನು. ಆಮೇಲೆ ಇಂದ್ರಲೋಕ ಸೂರ್ಯಂ ವೈಶ್ವಾನರಂಚ ಇಂದ್ರ, ಇಂದ್ರಲೋಕಕ್ಕೆ ಹೋದ ಮೇಲೆ ಮೋಕ್ಷಕ್ಕೆ ಹೋಗೋರು ಹೊಸ ಸೇರಬೇಕಾದ್ರೆ ಮತ್ತೊಂದು ಸ್ಟೇಷನ್ ಧ್ರುವಲೋಕ. ಧ್ರುವಲೋಕದ ನಂತರ ಭಾರತೀಯರು ಮಧ್ಯೆಯಲ್ಲಿ ಚಂದ್ರನಿಂದ ಅಗ್ನಿ ಇಂದ್ರ ಧ್ರುವ ಈ ಮೂರು ಸ್ಟೇಷನ್ ಬಿಟ್ಟಿದ್ದಾರೆ. ಮಧ್ಯದ ಸ್ಟೇಷನ್ ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹೋಗೋದಂತ ನಿಜ. ನಾನು ಕೆಲವು ವಿಷಯಗಳನ್ನು ಬಿಟ್ಟೆ ಧ್ರುವ ದೇವಿ ಇವು ಅಲ್ಲಿಂದ ವಿದ್ಯುತಂ, ವಿದ್ಯುತ್ ಅಂದ್ರೆ ಮಿಂಚಲ್ಲ, ಯಾಕಂದ್ರೆ ಹಿಂದೆ ಬಂದಾಗಿದೆ ತಡೆದು ಹೊರಡಿಗಿಂತ ಮೊದಲು ಮಳೆಯನ್ನು ಪಡೆದುಕೊಂಡು ಮಿಂಚಿನ ದೇವತೆಯನ್ನು ಹತ್ರ ಹೋಗಿ ಆಗಿದೆ. ಇದು ಅಲ್ಲಿ ಆಹವನೀಯ ಉಪಾಸನೆಯಲ್ಲಿ ಹೇಳಿರ್ತಾರೆ, ಪ್ರಾಣ ಆಕಾಶ ಯೋಗ ವಿದ್ಯುತ್ ಆ ಒಳಗಿರತಕ್ಕಂತಹ ವಿದ್ಯುತ್ ಅವರು. ಇದು ಇದು ಹದಿನೈದನೇ ಸ್ಟೇಷನ್ ಹೋಗ್ತಾ ಹೋಗ್ತಾ ಭಾರತೀಯರು ನಮ್ಮ ದೇಹದಲ್ಲಿರತಕ್ಕಂತಹ ಹದಿನೈದು ಕಲೆಗಳಲ್ಲಿ ಹದಿನೈದನೇ ಕಲೆ ಭಾರತಿ ಶ್ರದ್ಧಾ, ಹದಿನಾರನೇ ಕಲೆ ಜೀವಸ್ವರೂಪ, ಅದಕ್ಕೆ ಪ್ರಾಣದೇವರು ಹದಿನಾರನೇ. ಹದಿನೈದನೇ ಕಲೆಯನ್ನು ನಿಯಂತ್ರಿಸುವ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಶ್ರದ್ಧಾ ಅಂಕಂ ವಾಯು ಜ್ಯೋತಿ ರಾಮ ಪೃಥ್ವಿ ಇಂದ್ರಿಯಂ ಮನೋ ಅನ್ನ ಮನ್ನಾದ್ ವೀರ್ಯಂ ತಪೋ ಮಂತ್ರಾಕ್ರಮ ಲೋಕಾಹ ಲೋಕೇಶ್ವರ. ಈ ಹದಿನೈದು ಕಲೆಗಳಲ್ಲಿ ಹದಿನೈದನೇ ಕಲೆ ಶ್ರದ್ಧೆ. ಆ ಶ್ರದ್ಧೆಯನ್ನು ನಿಯಂತ್ರಿಸುವವಳು ಹದಿನೈದನೇ ಅವಳು ಭಾರತಿ, ಅವಳೇ ವಿದ್ಯುತ್. ನಮಗೆ ಯಾವುದರಲ್ಲಿ ಶ್ರದ್ಧೆ ಇದೆಯೋ ಅದರಲ್ಲಿ ಸ್ಫುರಣ ಆಗುತ್ತೆ. ಶ್ರದ್ಧೆ ಇಲ್ಲದೆ ಇದ್ದರೆ ಸ್ಫುರಣ ಇಲ್ಲ. ಅದರಿಂದ ಶ್ರದ್ಧೆಯೇ ವಿದ್ಯುತ್, ಶ್ರದ್ಧೆಯ ದೇವತೆ ಒಳಗಿನ ಇಂಟರ್ನಲ್ ಫ್ಲಾಶ್ ಲೈಟ್ನಿಂಗ್ ವಿದ್ಯುತ್. ಅಂಥ ಒಳಗಿನ ಬೆಳಕನ್ನ ಫ್ಲಾಶ್ ಅನ್ನ ಭಗವಂತನ ಅರಿವಿನ ಮಿಂಚನ್ನು ಕೊಡತಕ್ಕಂಥ ಭಾರತಿ ಲೋಕಕ್ಕೆ ಹೋಗಿ ಸೇರ್ತಾರೆ ಹದಿನೈದನೇ ಸ್ಟೇಷನ್. ಆಮೇಲೆ ಭಾರತಿ ಹತ್ರ ಹೋದ ಮೇಲೆ ತತ್ ಪುರುಷೋ ಮಾನವ, ಅವಳ ಪುರುಷ ಒಬ್ಬ ಇದ್ದಾನೆ. ಪುರುಷ ಅಂತಂದ್ರೆ ಪುರುಷ ಶಬ್ದಕ್ಕೆ ಸಂಸ್ಕೃತದಲ್ಲಿ ಬಹಳ ವಿಚಿತ್ರವಾದ ಅರ್ಥಗಳಿವೆ. ಮೊದಲು ಪುರುಷ ಅಂತಂದ್ರೆ ಪೂರ್ಣನಾದವ ಅಂತಂತಹ ಶಬ್ದ, ಪರ್ಫೆಕ್ಟ್ ಪೂರ್ಣ ಪರಿಪೂರ್ಣ. ಅದರಿಂದ ಪುರುಷ ಅಂತಂದ್ರೆ ನಾರಾಯಣ ವಿಷ್ಣು. ಇಲ್ಲಿ ಭಾರತೀಯ ಪುರುಷ ಅಂತ ಅದ್ಯಾರ ಮತ್ತು ನಾರಾಯಣನಿಗೆ ಪುರುಷ ಶಬ್ದದ ಮುಖ್ಯ ಅರ್ಥ ಬರುವಂತ ನಾರಾಯಣ. ಅದರ ನಂತರ ಪುರುಷ ಶಬ್ದಕ್ಕೆ ಪರಿಪೂರ್ಣವಾಗಿರತಕ್ಕಂಥದ್ದು ಅಕ್ಷರ ಪುರುಷ ಅಂತ ಲಕ್ಷ್ಮಿ, ಅದರ ನಂತರ ಪುರುಷ ಅಂತ ಅಂದ್ರೆ ಒಳಗೆ ತತ್ವಾಭಿಮಾನಿಗಳಾಗಿರ್ತಕ್ಕ ಬ್ರಹ್ಮಾದಿ ಸಮಸ್ತ ತತ್ವಾಭಿಮಾನಿ ದೇವತೆಗಳು ಕೂಡ ಅಲ್ಲಿ ಇರುವ ಪುರುಷರು, ಬ್ರಹ್ಮವಾಯುಗಳು ಪುರುಷರು, ಇಂದ್ರಾದಿಗಳು, ಈ ದೇಹದ ಒಳಗೆ ಇರುವ ತತ್ವಾಭಿಮಾನಿ ದೇವತೆಗಳೆಲ್ಲ ಕುಲದಲ್ಲಿ ಇರುವ ಮತ್ತು ನಮಗೆ ಪೂರ್ಣತೆಯನ್ನು ಕೊಡುವ ಎಲ್ಲ ದೇವತೆಗಳು ಪುರುಷರು. ಆಮೇಲೆ ಅವರಿಂದ ನಿಯಮ್ಯವಾಗಿ ಈ ದೇಹದೊಳಗಿರುವ ಎಲ್ಲ ಜೀವರು, ಗಂಡು ಹೆಣ್ಣು ಎಲ್ಲರೂ ಪುರುಷರು. ಆಮೇಲೆ ಇನ್ನೂ ಅದೇ ಸಂಕೋಚಾಗ್ತವಂತ ಲಕ್ಷ್ಮಿ ಲಕ್ಷ್ಮಿ ತತ್ವಗಳಿಂದ ಅಭಿಮನ್ಯಮಾನವಾಗಿರ್ತಕ್ಕ ಈ ದೇಹದಲ್ಲಿ ಇರ್ತಕ್ಕ ಜೀವ ಎಲ್ಲ ಜೀವರು ಪುರುಷರು. ಅದರಲ್ಲಿ ಇನ್ನೂ ಸಂಕೋಚ ಮಾಡುವ ದೇಹದಲ್ಲಿರುವ ಗಂಡಸರು ಪುರುಷರು. ಇನ್ನೂ ಸಂಕೋಚ ಆಗುವಾಗ ಕೈ ಹಿಡಿದ ಗಂಡ ಮಾತ್ರ ಪುರುಷ, ಇಲ್ಲಿ ತತ್ಪುರುಷವ ಮಾನವಾದ ಆ ಸಂಕೋಚಲ್ಲಿ ಭಾರತೀಯ ಗಂಡ ಗಂಡಸು ಬರೇ ಗಂಡ ತುಳುವಿನಲ್ಲಿ ಇವತ್ತಿಗೂ ಗಂಡನಿಗೆ ಪುರುಷ ಅದು ವೈದಿಕವಾದಂತಹ ತತ್ಪುರುಷೋ ಮಾನವ ಅವಳ ಪುರುಷ ಅಂದ್ರೆ ಅವಳ ಅವಳಿಗೂ ಪುರುಷ ಅಂತ ಇನ್ನೊಂದು ಅರ್ಥ ಏನು ಗೊತ್ತಂತ ಪ್ರತಿಪಾಲನೆ ಅಂದ್ರೆ ಸಂಬಂಧ ಶುದ್ಧ ತಿಪರ್ತಿ ಪುರುಷ ಪಾಲಿಸುವವನು ಪತಿಯಂದ್ರೂ ಅದೇ ಅಂತ ಪುರುಷ ಪದೇ ಅಂತ ಪತಿಯಂದ್ರೂ ಪಾಠ ರಕ್ಷಕ ಪತಿಯಂದ್ರೂ ರಕ್ಷಕ ಪಿತಾ ಅಂದ್ರೂ ಎಲ್ಲ ಶಬ್ದಕ್ಕೂ ನೀವು ನಿರ್ವಚನ ಪಿತಾ ಅಂದ್ರೆ ಪಾಲಿಸುವವನು ಪತಿ ಅಂದ್ರೆ ಪಾಲಿಸುವವನು ಪುರುಷ ಅಂದ್ರೆ ಪಾಲಿಸುವವನು ವಿಪರ್ತೀತಿ ಪುರುಷ ಪಾಲನೆ ಮಾಡಿ ಯಾರು ಯಾರ ರಕ್ಷಣೆಗೆ ನಾವು ಒಳಗಾಗಿದ್ದೇವೋ ಅವನು ನಮ್ಮ ಪುರುಷ. ಸರಿ, ಭಾರತೀಯ ಪುರುಷ ಯಾರು? ಸಾಕ್ಷಾತ್ ಭಾರತೀಯನ್ನು ರಕ್ಷಿಸತಕ್ಕಂತಹ ಶಕ್ತಿ ಪ್ರಾಣದೇವರಾದ ತತ್ಪುರುಷ ಅವರ ಪುರುಷ. ಆಕೆಯ ಪುರುಷ ಅಂದ್ರೆ ಆಕೆಯ ಪುರುಷನ ಒಳಗೆ ಹೋಗ್ತಾನೆ 16ನೇ ಸ್ಟೇಷನ್. ಅವರು 16ನೇ ಕಲೆಯ ಅಭಿಮಾನಿಗಳು. ಎಷ್ಟು ವ್ಯವಸ್ಥಿತವಾಗಿದೆ ನೋಡಿ ನ್ಯೂಮರಾಲಜಿ. 15ನೇ ತತ್ವ ಭಾರತಿ, 15ನೇ ಸ್ಟೇಷನ್ ಭಾರತಿ ಮೋಕ್ಷಕ್ಕೆ ಹೋಗುವಾಗ, 16ನೇ ಜೀವಕಲೆಯ ಅಭಿಮಾನಿ ಪ್ರಾಣದೇವರು ಮೋಕ್ಷಕ್ಕೆ ಹೋಗುವ 16ನೇ ಸ್ಟೇಷನ್ ಅವರೇ, ಅದು ಕೊನೆ ಸ್ಟೇಷನ್. ಅಂದರೆ 17 ಲಕ್ಷ್ಮಿ 18 ನಾರಾಗಬಹುದು, ಇದು ಸ್ಟೇಷನ್ ಅಲ್ಲ ಮತ್ತೆ ಕೊನೆ ಡೆಸ್ಟಿನೇಷನ್ ಕೊನೆ ಸ್ಟೇಷನ್ ಅಲ್ಲ. ಹೀಗೆ ಪ್ರಾಣದೇವರು ನಾವು ಹೋಗಬೇಕಾದ ದಾರಿಯ ಕೊನೆ ಸ್ಟೇಷನ್ ಜೀವಕಲ ಅಭಿಮಾನಿ. ಮತ್ತೆ ಜೀವದ ಕಲೆ ಇನ್ನೂ ಎಲ್ಲಿ ಮತ್ತೊಂದು ಕಲೆ ಹೋಗಲಿಕ್ಕಿಲ್ಲ. ಅವರು ಯಾರು ತತ್ಪುರುಷ ಅಂದ್ರೆ ಇದು ಹೊಸ ಶಬ್ದ ಹೇಳ್ತಾರೆ. ಮಾನವ ಮಾನವ ಅಂತ ವಾಯುದೇವರಿಗೆ ಎರಡು ಹೆಸರು, ಮನು ಮಾನವ. ಮನು ಅನ್ನೋ ಶಬ್ದ ಯದ್ವೈ ಮನುರವ ದತ್ತೇಷಜಂ, ಯಾವುದನ್ನ ಮನು ಹೇಳಿದನೋ ಅದು ನಿಮಗೆ ಅಮೃತ ತುಲ್ಯ ಆಗ್ತದೆ. ಒಂದು ಮಾತಿನ ಬೇಕು, ಮನು ಹೇಳಿದ್ದೆಲ್ಲ ಅಮೃತ ತುಲ್ಯ ಆಗ್ತದೆ. ತಿರುವಿಟ್ಟರು ಪಂಡಿತರು ಈ ಮಾತನ್ನು ಉಲ್ಲೇಖ ಮಾಡಿ ವಾಯುದೇವರು ಹೇಳಿದ್ದೆಲ್ಲ ಅಮೃತ ತುಲ್ಯ ಅಂತ ಅರ್ಥ ಮಾಡಿದ್ದಾರೆ. ಮನು ಅಂದ್ರೆ ವಾಯುದೇವರು, ಯಾಕೆಂದ್ರೆ ಮನು ಅವಬೋಧನೆ ಜ್ಞಾನ ಸ್ವರೂಪಿಯವರು, ಯಥಾರ್ಥ ಜ್ಞಾನದ ಒಂದು ಪೂರ್ಣಾವಿಷ್ಕಾರ. ಆದ್ದರಿಂದ ಮನು ಏನು ಹೇಳಿದ್ರು, ಮನು ಅಂದ್ರೆ ಮನುಸ್ಮೃತಿಗಾರ ಅಲ್ಲ, ಎಲ್ಲರೂ ಹಾಗರ್ಥ ಮಾಡ್ತಾರೆ. ಮನುಸ್ಮೃತಿಗಾರ ಅಲ್ಲ, ಮನುಸ್ಮೃತಿಯನ್ನು ಉಲ್ಲೇಖ ಮಾಡುವುದಲ್ಲ ವೇದ. ಮನು ಹೇಳಿದ್ದು ಮಾನ್ಯ. ಮನು ಅಂದ್ರೆ ಮನು ಅವಬೋಧನೆ ಜ್ಞಾನದ ಸಾಕಾರ. ಯಾರು ಮನು? ಜೀವಜಾತದಲ್ಲಿ ಪ್ರಾಣದೇವರು. ಆದ್ದರಿಂದ ಮನು ಹೇಳಿದ್ದು ಮಾನ್ಯ. ಈ ಮನೋರವತ್ತದ್ದು ಮನು ಅಂದ್ರೆ ಹಾಗೆ ಆಯ್ತು. ಇನ್ನೂ ದೊಡ್ಡ ಮನು ಇದ್ದಾನೆ. ಮನು ಅಂದ್ರೆ ಮನು ಅವಬೋಧ ಜ್ಞಾನದ ಸಾಕಾರ ಮೂರ್ತಿ, ಯಾರು? ಭಗವಂತ. ಅವನು ಮನು, ಅವನ ಮನ ಮಾನವ, ಮನು ಪುತ್ರ ಮನ ಪ್ರಾರ್ಥಿ. ಹೀಗೆ ಪ್ರಾಣದೇವರನ್ನು ಮನು ಅಂತಾನೆ. ಅಂದ್ರೆ ಜೀವಜಾತದಲ್ಲಿ ದೊಡ್ಡ ಮನು ಅವನು. ಆದ್ರೆ ನಿಜವಾದ ಮನು ಭಗವಂತ, ಅವನ ಮಗ ಇವರು. ಅದನ್ನು ಮಾನವ ಸಣ್ಣ ಮನು, ಮಾನವ ಅಂದ್ರೆ ಮನುವಿಗೆ ಸಂಬಂಧಪಟ್ಟವ, ಮನುವನ್ನು ತಿಳಿದವ, ಮನುವಿನ ಸಾಕ್ಷಾತ್ ಪುತ್ರ. ಅಂಥ ಮಾನವ ವಾಯುದೇವರು ತತ್ಪುರುಷ. ವಿದ್ಯುತ್ತಿನ ಗಂಡ, ವಿದ್ಯುತ್ತಿನ ಭಾರತ ಇಂತ ಆಯ್ತು. ಮಾನವ ಅಂದ್ರೆ ವಾಯುವಾಯಿತು. ಹೀಗೆ 16ನೇ ಸ್ಟೇಷನ್ ಆಗಿ ಈ ಜ್ಞಾನಿ ಪರೋಕ್ಷ ಜ್ಞಾನಿ ಹೋಗುವ ದಾರಿಯಲ್ಲಿ 16ನೇ ಸ್ಟೇಷನ್ ವಾಯುದೇವರು ಬಂದು ಸತ್ಯಲೋಕಕ್ಕೆ ಹೋದ. ಅಲ್ಲಿಂದ ಬಂದು ಬ್ರಹ್ಮದೇವರೊಟ್ಟಿಗೆ ಹೋಗೋದೇ, ಮತ್ತೆ ಇನ್ನೊಂದು ಸ್ಟೇಷನ್ ಇದೆ, ಅದು ಕೊನೆ ಸ್ಟೇಷನ್. ಸೈನಾನ್ ಬ್ರಹ್ಮ ನಮಯತಿ, ಅವನು ಪ್ರಾಣದೇವರು ಇವನನ್ನ ನೇರ ಭಗವಂತನ ಕರ್ಕೊಂಡು ಹೋಗ್ಬಿಟ್ಟಾರೆ ಇನ್ನೊಂದು ಸ್ಟೇಷನ್ ಹೋಗ್ಬಿಟ್ಟಾರೆ. ಸಹ ಮಾನವನ ಭಗವಂತನ ಕರ್ಕೊಂಡು ಹೋಗಬೇಕಾದ್ರು ಮಾನವನ ಚತುರ್ಮುಖ ಪ್ರಾಣದೇವರು, ಪ್ರಾಣದೇವರೇ ಚತುರ್ಮುಖ ರೂಪವಂತೆ. ಸಹೇನಾನ್ ಬ್ರಹ್ಮದ ಬೈ, ಭಗವಂತನ ಪರಬ್ರಹ್ಮನ ಕಡೆಗೆ ಇವನ್ನ ಕರ್ಕೊಂಡು ಹೋಗ್ತಾರೆ. ಏಷ ದೇವ ಪಥೋ ಬ್ರಹ್ಮ ಪಥ. ಇದಕ್ಕೆ ಈ ದಾರಿಗೆ ಎರಡು ಹೆಸರು, ಅಪರೋಕ್ಷ ಜ್ಞಾನಿಗಳು ಭಗವಂತನ ಕಡೆಗೆ ಸಾಗುವ ದಾರಿ. ಅದರಿಂದ ಇದಕ್ಕೆ ಬ್ರಹ್ಮ ಪಥ ಅಂತ ಒಂದು ಹೆಸರು. ಬ್ರಹ್ಮ ಪಥ ಅಂದ್ರೆ ಭಗವಂತನ ಬ್ರಹ್ಮಯಾನ, ಭಗವಂತನ ಕಡೆಗೆ ಹೋಗುವ ದಾರಿ. ಮತ್ತೆ ಈ ದಾರಿ ಉದ್ದಕ್ಕೂ ಸ್ಟೇಷನ್ ಅಲ್ಲಿ ಸಿಗುವ ದೇವತೆಗಳೇ, ಬೇರೆ ಯಾರು ಸಿಗುವುದಿಲ್ಲ. ಭಗವಂತನ ಕಡೆಗೆ ಸಾಗುವ ದೇವತೆಗಳ ದಾರಿ, ದೇವ ಪಥ. ದೇವತೆಗಳ ಮುಂದೆ ಬೀಟಾಗಿ ಒಬ್ಬೊಬ್ಬರೇ ದೇವತೆಗಳ ಅನುಗ್ರಹ ಪಡೆದು ಮುಂದಿನ ಸ್ಟೇಷನ್, ಮುಂದಿನ ಸ್ಟೇಷನ್. ಹಾಗಾಗಿ ಇದಕ್ಕೆ ದೇವಯಾನ ಅಂತ ಹೆಸರು, ಮತ್ತು ಬ್ರಹ್ಮಯಾನ ಎರಡು ಹೆಸರು ಭಾಗವತದಲ್ಲಿ ಇದನ್ನು ಹೇಳಿದ್ದಾರೆ. ಬ್ರಹ್ಮಯಾನ ದೇವಯಾನ, ಬ್ರಹ್ಮಯಾನ ಅಂದ್ರೆ ಭಗವಂತನ ಕಡೆ ಹೋಗುವ ದಾರಿ, ದೇವಯಾನ ಅಂದ್ರೆ ದೇವತೆಗಳ ಲೋಕದ ಮೂಲಕ ಭಗವಂತನ ಕಡೆ ಹೋಗುವುದು ದೇವ. ಏಷ ದೇವಪಥ ಬ್ರಹ್ಮಪಥ, ಇದಕ್ಕೆ ದೇವಯಾನ ಅಂತ ಹೆಸರು, ಇದಕ್ಕೆ ಬ್ರಹ್ಮಯಾನ ಅಂತ ಹೆಸರು, ಅಥವಾ ದೇವಪಥ ಬ್ರಹ್ಮಪಥ ಅಂತ ಹೆಸರು. ಬೇರೆ ಬೇರೆ, ಅಲ್ಲಿ ಮಾನವ ಬೇರೆ, ಭಾರತೀಯ ಗಂಡ ಮಾನವ ಬೇರೆ, ಇಲ್ಲಿ ಮಾನವ ಅಂದ್ರೆ ಹುಟ್ಟು ಸಾವುಗಳಿಗೆ ಒಳಗಾಗಿರ್ತಕ್ಕ ಮನುಷ್ಯ ಅಂತ. ಮಾನವ ಆವರ್ತ, ಮನುಷ್ಯನಿಗೆ ಸಂಬಂಧಪಟ್ಟ ಆವರ್ತ ಅಂದ್ರೆ ಸುಳಿ. ಈ ನದಿಯಲ್ಲಿ ಸುಳಿ ಸಿಕ್ಬಿಟ್ರೆ ಅಂತೂ ಎಲ್ಲ ಇತ್ತು, ಅಲ್ಲೇ ಸುತ್ತಾಡೋದು, ಅದು ಒಳಗಡೆ ಬಂದ್ಬಿಡುತ್ತೆ. ಹಾಗೆ ಈ ಮಾನವ ಲೋಕ, ಮಾನವ ಅಂದ್ರೆ ಮನುಷ್ಯನಿಗೆ ಸಂಬಂಧಪಟ್ಟ ಲೋಕ ಉಂಟಲ್ಲ, ಈ ಭೂಮಿ ಸಂಸಾರ ಅದು ಆವರ್ತ ಅಂದ್ರೆ ಆವರ್ತನೆ, ಚಕ್ರ ಭ್ರಮಣ, ಸರಳ ರೇಖೆ ಅಲ್ಲ, ಅದು ಸುತ್ತು ಸುತ್ತು ಎಷ್ಟು ಸುತ್ತು ಬಂದರೂ ಬಂದಲೇ ಬರೋದು, ಬಂದಲೇ ಬರೋದು, ಸುತ್ತ ಹೋಗದೇ ಅದು ಹೋಗಲೇ ಸಿಗಲಿಲ್ಲ. ಆ ಆವರ್ತಕ್ಕೆ ಮರಳಿದ್ರೆ ತಾನೇ ಅಲ್ಲಿ ಸುತ್ತು, ಇದು ಸರಳ ರೇಖೆ ಮೇಲೋಗ್ಬಿಟ್ಟ. ಇವಾಗ ಮತ್ತೆ ಆ ಸುಳಿಯ ಸುತ್ತಿಗೆ ಸಿಕ್ಕುವುದಿಲ್ಲ. ನಾವರ್ತಂತೆ ಮಾನವಂ ಆವರ್ತಂ ನಾವರ್ತಂತೆ ನಾವರ್ತಂತೆ, ಇಂಥ ಜ್ಞಾನಿಗಳು ಮತ್ತೆಂದೂ ಈ ಸಂಸಾರದ ಸುಳಿಗೆ ಸಿಕ್ಕುವುದಿಲ್ಲ, ಈ ಚಕ್ರ ಭ್ರಮಣಕ್ಕೆ ಒಳಗಾಗುವುದಿಲ್ಲ, ಒಳಗಾಗುವುದಿಲ್ಲ. ತಿರುಪ್ತಿಯ ಉದಾಹರಣೆಗೆ ಒಂದು ಖಂಡಸವಾಗಿ ಸೂಚಿಸುವ ಹೀಗೆ ಸತ್ಯಕಾಮನ ಉಪಾಸನೆಯನ್ನು, ಸತ್ಯಕಾಮನ ಶಿಷ್ಯನ ಉಪಾಸನೆಯನ್ನು ಎರಡು ಖಂಡಗಳನ್ನು ನಾವು ನೋಡಿದೆವು. ಈ ಅಧ್ಯಾಯದಲ್ಲಿ ಇನ್ನೊಂದು ಖಂಡ ಇದೆ, ಅದು ಸತ್ಯಕಾಮನ ಶಿಷ್ಯ ಪರಂಪರೆಯವರೇ ಉಪಾಸನೆ ಮಾಡಿದಂತಹ ಖಂಡ. ಆ ಖಂಡವನ್ನ ನಾವು ಮತ್ತೆ ನಾಳೆ ಬೆಳಿಗ್ಗೆ ಇನ್ನೊಂದು, ಅದು ಪ್ರಾಣದೇವರ ಉಪಾಸನೆ. ಇದು ಭಗವಂತನ ಉಪಾಸನೆ ಆದ ಮೇಲೆ ತಕ್ಷಣ ಅವರು ಪ್ರಾಣದೇವರನ್ನು ಉಪಾಸನೆ ಮಾಡ್ತಾರೆ. ಪ್ರಾಣತತ್ವದ ಉಪಾಸನೆ ಒಂದು ವಿಶಿಷ್ಟವಾದ ಪ್ರಾಣತತ್ವ. ಈಗ ಇದು ಭಗವಂತನ ಉಪಾಸನೆ, ಕಣ್ಣಿನಲ್ಲಿ ವಾಮನ ಭಾಮನ ಸಂಯದ್ವಾಮ ವಾಮನಿ ಭಾಮನಿ ಇವೆಲ್ಲ ಲೋಕದಲ್ಲಿ ಯಾರು ಸಾಮಾನ್ಯವಾಗಿ ಯೋಚಿಸದ ಅಥವಾ ಅನುಷ್ಠಾನದಲ್ಲಿ ಇರದಂತಹ ಅಪೂರ್ವ ಉಪಾಸನೆಗಳನ್ನು ಹೇಳಿದ್ದಾರೆ. ಪ್ರಾಣದೇವರ ಬಗ್ಗೆ ಒಂದು ಅಪೂರ್ವ ಉಪಾಸನೆ ಇದೆ, ಅದನ್ನ ಮತ್ತೆ ನಾಳೆ ನೋಡೋಣ. ಓಂ ಸಹನಾಭವತು ಸಹನುಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸಹನಾವಹು ಸಹನೌ ಪುನಃ ಸಹ ವೀರ್ಯಂ ಕರವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಎರಡು ಖಂಡಗಳನ್ನ ಈ ಮೊದಲು ನೋಡಿದ್ದೇವೆ. ಇವತ್ತು ಈ ಅಧ್ಯಾಯದ ಛಾಂದೋಗ್ಯ ಉಪನಿಷತ್ತಿನ ನಾಲ್ಕನೇ ಅಧ್ಯಾಯದ ಕೊನೆಯ ಖಂಡ. ಇದರಲ್ಲಿ ಹೇಳತಕ್ಕಂತಹ ವಿಷಯ ವೇದ ಕಾಲಕ್ಕೆ ವಿಶೇಷವಾಗಿ ಸಂಬಂಧಪಟ್ಟದ್ದು, ಯಜ್ಞಯಾಗಗಳನ್ನ ಮಾಡುವ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟದ್ದು. ಅದನ್ನ ಇವತ್ತು ನಮ್ಮಲ್ಲಿ ಅಂತಹ ಯಜ್ಞಯಾಗಗಳು ಆಚರಣೆಯಲ್ಲಿ ಇದ್ದದ್ದರಿಂದ ನಾವು ಇವತ್ತು ಮಾಡ್ತಕ್ಕಂತಹ ಹೋಮ ಹವನಾದಿಗಳು ವೈದಿಕವಾದ ಯಜ್ಞಗಳಲ್ಲ, ಆದ್ದರಿಂದ ಇವತ್ತಿನ ಅನುಷ್ಠಾನಕ್ಕೆ ಪೂರ್ತಿ ಅನ್ವಯವಾಗುವುದಿಲ್ಲ. ಆದರೆ ಇವತ್ತಿನ ಅನುಷ್ಠಾನದಲ್ಲಿ ಇದನ್ನು ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನ ನಾನು ಮತ್ತೆ ಹೇಳ್ತೀನಿ. ಇವಾಗ ವೈದಿಕ ಪ್ರಕ್ರಿಯೆಯಲ್ಲಿ ಇದರ ಅರ್ಥ ಏನು ಅನ್ನೋದನ್ನು ಮೊದಲು ನೋಡೋಣ. ಕೇಶವೈ ಯಜ್ಞ, ಈ ಹಿಂದೆ ನಾವು ಎರಡು ಬಗೆಯ ಉಪಾಸನೆಗಳನ್ನು ನೋಡಿದ್ದೇವೆ. ಒಂದು ಭಗವಂತನ ಉಪಾಸನೆ, ಇನ್ನೊಂದು ಭಗವಂತನ ನಂತರ ಪ್ರಾಣತತ್ವದ ಉಪಾಸನೆ. ನಾವು ಮಾಡತಕ್ಕಂತಹ ಯಜ್ಞಗಳಿಗೆ, ವೈದಿಕವಾದಂತಹ ಯಜ್ಞಗಳಿಗೆ ವಿಶೇಷವಾಗಿ ಅಭಿಮಾನಿ ಪ್ರಾಣದೇವರು ಅನ್ನುವಂಥದ್ದನ್ನು ಹೇಳತಕ್ಕಂಥ ಯಜ್ಞಯಾಗಗಳನ್ನು ಮಾಡುವಾಗ ಪ್ರಾಣ ಅದರ ಅಭಿಮಾನಿ ದೇವತೆ ಅನ್ನುವ ಅನುಸಂಧಾನದಿಂದ ಅದರ ಆ ಯಜ್ಞವನ್ನು ಸ್ವೀಕಾರ ಮಾಡತಕ್ಕಂತಹ ದೇವತೆ ನಾರಾಯಣ, ಯಜ್ಞದ ಅಭಿಮಾನಿ ದೇವತೆ ಮುಖ್ಯ ಪ್ರಾಣ ಅನ್ನುವ ಉಪಾಸನೆ ಇದು ಹೇಳತಕ್ಕಂಥ ಯಶಃ ಯಜ್ಞ. ಈ ಮುಂದೆ ಹೇಳತಕ್ಕಂಥ ಯಶಃ ಅಂದ್ರೆ ಮುಂದೆ ಹೇಳತಕ್ಕಂತಹ ಪ್ರಾಣತತ್ವವೇ ಯಜ್ಞ ಶಬ್ದ ವಾಚ್ಯವಾಗಿದೆ. ಯಜ್ಞಕ್ಕೆ ಅಭಿಮಾನಿಯಾದದ್ದರಿಂದ ಅಷ್ಟೇ ಅಲ್ಲ, ಯಜ್ಞ ಅನ್ನುವ ಶಬ್ದ ಪ್ರಾಣದೇವರನ್ನ ನೇರವಾಗಿ ಹೇಳುತ್ತೆ. ಯಾಕೆಂದ್ರೆ ಪ್ರಾಣದೇವರಿಗೆ ಒಂದು ಹೆಸರು ಪವಮಾನ ಅಥವಾ ಪವನ ಅಂತ. ಪವಮಾನ ಅಂದ್ರೆ ಪವಿತ್ರಗೊಳಿಸುವವರು ಅಂತ, ಎಲ್ಲವನ್ನು ಪಾವನಗೊಳಿಸುವವರು ಅನ್ನುವ ಅರ್ಥದಲ್ಲಿ ಪ್ರಾಣತತ್ವವನ್ನು ಪವಮಾನ ಅಂತ ನಾವು ಕರಿತೀವಿ. ಯಜ್ಞ ಅನ್ನೋದು ಅದೇ ಅರ್ಥ ಅಂತ ಹೇಳ್ತದೆ ಯಶಸ್ವಿ. ಯೇಷ ಎನ್ ಇದಂ ಸರ್ವಂ ಪುರಾದಿ, ಯಾಕೆ ಇವನು ಯಜ್ಞ ಪ್ರಾಣದೇವರಿಗೆ ಯಜ್ಞ ಅಂತ ಯಾಕೆ ಹೆಸರು ಅಂದ್ರೆ ಏಷಃ ಯನ್ ಇದಂ ಸರ್ವಂ ಪುನಃ. ಯತ್ ಮತ್ತು ಜ್ಞ ಎರಡು ಶಬ್ದಗಳು ಸೇರಿ ಯಜ್ಞ ಅನ್ನುವ ಶಬ್ದ ಆಗಿದೆ. ಯತ್ ಅಂದರೆ ಸಂಸ್ಕೃತದಲ್ಲಿ ಯನ್ ಸಂಚರಿಸುವವನು ಅಂತರ್ಥ. ಯತ್ ಅಂದ್ರೆ ಸಂಚರಿಸುವ, ಎಲ್ಲೆಡೆ ಸಂಚರಿಸುತ್ತಾ ಏನ್ ಮಾಡ್ತಾನೆ ಅವ. ಜ್ಞಾನ ಜಪಯತಿ, ಜ್ಞ ಅನ್ನುವುದಕ್ಕೆ ಪ್ರಸಿದ್ಧವಾದ ಅರ್ಥ ಜ್ಞಾನ ಅನ್ನುವಂಥ ಜ್ಞಾ ಅವಬೋಧನೆ ಅಂತ ಧಾತು. ವೇದ ಕಾಲದ ಒಂದು ಇನ್ನೊಂದು ಧಾತು ಇದೆ, ಅದು ಜ್ಞಾ ಶುದ್ಧ ಭಾವೆ ಪವಿತ್ರಗೊಳಿಸುವಂಥದ್ದು ಅನ್ನುವುದರ್ಥ ಜ್ಞಾನ. ಅದರಿಂದ ಯದ್ ಅಂದರೆ ಎಲ್ಲ ಕಡೆ ಸಂಚರಿಸುತ್ತಾ, ಜ್ಞಾ ಅಂದ್ರೆ ಎಲ್ಲವನ್ನು ಪಾವನಗೊಳಿಸುವವನು ಯಜ್ಞ. ಅದಾದ ಬಹುಮಾನ ಅನ್ನುವ ಅರ್ಥವೇ ಆಯಿತು. ಬಹುಮಾನ ಅನ್ನೋದಕ್ಕೂ ಎರಡರ್ಥ. ಒಂದು ಭವತೆ ಅಂದ್ರೆ ಪುಂಗತವು, ಎಲ್ಲೆಡೆ ಸಂಚರಿಸುವವನು. ಇನ್ನೊಂದು ಬಹುಮಾನ ಅಂದ್ರೆ ಎಲ್ಲವನ್ನು ಪಾವನಗೊಳಿಸುವವನು, ಎಲ್ಲೆಡೆ ಸಂಚರಿಸುವವನು ಮತ್ತು ಎಲ್ಲೆಡೆ ಪಾವನಗೊಳಿಸುವವನು ಅನ್ನುವುದೇ ಬಹುಮಾನ ಶಬ್ದದ ಅಥವಾ ಪವನ ಶಬ್ದದ ಅರ್ಥ. ಯಜ್ಞ ಶಬ್ದ ಪದೇ ಅರ್ಥ. ಬಹುಮಾನ ಶಬ್ದಕ್ಕೆ ಎರಡು ಅರ್ಥಗಳನ್ನು ಮಾಡಬೇಕು. ಒಂದು ಬಹುಮಾನ ಅಂದ್ರೆ ಎಲ್ಲೆಡೆ ಸಂಚರಿಸುವವನು, ಬಹುಮಾನ ಅಂದ್ರೆ ಎಲ್ಲವನ್ನು ಸ್ವಚ್ಛಗೊಳಿಸುವವನು. ಯಜ್ಞ ಅನ್ನೋದು ಎರಡು ಅರ್ಥಕ್ಕೆ ಬೇಕಾದ ಎರಡು ಶಬ್ದ ಬಂದರೆ ಯದೊಂದು ಎಲ್ಲೆಡೆ ಸಂಚರಿಸುವವನು, ಜ್ಞಾನ ಅಂದ್ರೆ ಎಲ್ಲವನ್ನು ಶುದ್ಧಗೊಳಿಸುವನು. ಹೀಗಾಗಿ ಯಜ್ಞ ಅಂದರೆ ಅದರ ನಿರ್ವಚನದಿಂದ ಎಟಿಮಾಲಜಿಯ ಆಧಾರದಿಂದ ಬಹುಮಾನ ಅಂತ ಅರ್ಥ. ಅದರ ಮೇಲೆ ನಾವು ಯಾವುದನ್ನ ಯಜ್ಞ ಅಂತ ಆಚರಣೆ ಮಾಡ್ತೇವೆ ಕರ್ಮ, ಅದರ ಅಭಿಮಾನಿ ದೇವತೆ. ಆದ್ರಿಂದ ಅವನನ್ನು ಯಜ್ಞ ಏಷ ಕವೈ ಯಜ್ಞ ಏಷ ಎಂದ ಇದಂ ಸರ್ವಂ ಪುನಃ ಎಂದ ಎಲ್ಲ ಕಡೆ ಸಂಚರಿಸ್ತಾ ಇದಂ ಸರ್ವಂ ಪುನಃ ಎಲ್ಲವನ್ನು ಪಾವನಗೊಳಿಸ್ತಾ ಇದ್ದಾನೆ. ಮುಖ್ಯವಾಗಿ ಇದಂ ಸರ್ವಂ ಅಂದರೆ ನಾವು ಮಾಡತಕ್ಕಂಥ ಕರ್ಮಗಳನ್ನು, ಕರ್ಮಗಳಿಗೆ ಶುದ್ಧತ್ವ ಬರುವುದು ಅದು ಪ್ರಾಣದೈವತ್ಯ ಅಂತ ತಿಳ್ಕೊಂಡು ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಿದಾಗ ಕರ್ಮ ಶುದ್ಧವಾಗುತ್ತೆ. ಇರದೇ ಇದ್ರೆ ಅದು ಅಶುದ್ಧವಾಗುತ್ತೆ. ಅಶುದ್ಧವಾದ ಕರ್ಮಗಳನ್ನು ಅಶುದ್ಧ ಸ್ವೀಕಾರ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಾಣದೇವರು ಇದಕ್ಕೆ ಅಭಿಮಾನ ದೇವತೆ ಅಂತ ತಿಳ್ಕೊಂಡಾಗ ಪ್ರಾಣದೇವರಿಗೆ ಇನ್ನೊಂದು ಹೆಸರು ವೇದದಲ್ಲಿ ಆಕಣಾಶ್ರಮ ಅಂತ, ಅಂದ್ರೆ ಬಂಡೆಕಲ್ಲು ಅರ್ಥ. ಪ್ರಾಣದೇವರು ಬಂಡೆಕಲ್ಲು. ಬಂಡೆಕಲ್ಲಿಗೆ ನಾವು ಯಾವುದು ಚಚ್ಚಿದ್ರು ಚಚ್ಚಿದ ವಸ್ತು ಪುಡಿ ಆಗುತ್ತೆ, ಒಂದು ಬಂಡೆಕಲ್ಲು ಏನೂ ಆಗುವುದಿಲ್ಲ. ಹಾಗೆ ಯಾವ ದುಃಖ ಶಕ್ತಿ ಬಂದವರ ಮೇಲೆ ಎರಗಿದ್ರು ಅದನ್ನು ತಡ್ಕೊಳ್ಳತಕ್ಕಂತಹ ಅದನ್ನೇ ಪುಡಿ ಮಾಡುವಂತಹ ಶಕ್ತಿ ಪ್ರಾಣದೇವರಿಗೆ ಇರುವುದರಿಂದ ಪ್ರಾಣದೇವರು ಇದರ ಅಭಿಮಾನಿ ದೇವತೆ ಅಂತ ಅನುಸಂಧಾನ ಮಾಡಿದಾಗ ಹಸುರ ಶಕ್ತಿಗಳು ಯಜ್ಞವನ್ನು ಸ್ವೀಕಾರ ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಯಜ್ಞಕ್ಕೆ ಅಭಿಮಾನಿ ದೇವತೆ ಪ್ರಾಣದೇವರು, ಅವರು ಯಜ್ಞನಾಮಕರು. ಯಾಕೆಂದ್ರೆ ಎಲ್ಲೆಡೆ ಸಂಚರಿಸಿ ಎಲ್ಲ ಅನ್ನೋದಕ್ಕೆ ಎರಡರ್ಥ. ಒಂದು ಎಲ್ಲೆಡೆ ಸಂಚರಿಸುವುದು ಅಂತ, ಇನ್ನೊಂದು ಅರ್ಥ ಎಲ್ಲವನ್ನೂ ತಿಳಿದು. ಎಲ್ಲವನ್ನು ತಿಳಿದು ಸ್ವಚ್ಛಗೊಳಿಸುತ್ತಾರೆ, ಎಲ್ಲೆಡೆ ಸಂಚರಿಸಿ ಎಲ್ಲವನ್ನು ಸ್ವಚ್ಛಗೊಳಿಸುತ್ತಾರೆ. ಎಂದ್ರೆ ಜ್ಞಾನ ಅಂತ ಒಂದು ಅರ್ಥ, ತಿಳಿದು ಮತ್ತೊಂದು ಸಂಚರಿ. ಎಲ್ಲ ಕಡೆ ಚರಿಸುತ್ತಾ ಎಲ್ಲವನ್ನೂ ತಿಳಿದುಕೊಂಡು ಯಾವುದನ್ನು ಹೇಗೆ ಪರಿಶುದ್ಧಗೊಳಿಸಬೇಕು ಅನ್ನೋದು ತಿಳಿದು ಶುದ್ಧಗೊಳಿಸುವುದು, ಅದನ್ನು ಯಜ್ಞ. ಏಷಃ ಯನ್ ಇದಂ ಸರ್ವಂ ಪುನಾತಿ, ಯದೇಷ ಯನ್ ಇದಂ ಸರ್ವಂ ಪುನಾತಿ ತಸ್ಮಾತ್ ಏಷ ಏವ ಯಜ್ಞ. ಆದ್ದರಿಂದ ನಿಜವಾಗಿ ಯಜ್ಞ ಅಂತ ಹೆಸರು ಕರ್ಮದ್ದಲ್ಲ, ಏಷ ಏವ ಯಜ್ಞ. ಕರ್ಮದ ಅಭಿಮಾನಿಯಾಗಿರತಕ್ಕಂಥ ಪ್ರಾಣದೇವರೇ ನಿಜವಾದ ಯಜ್ಞ ಶಬ್ದವಾಗಿದೆ. ಯಾಕೆಂದ್ರೆ ಎಲ್ಲೆಡೆ ಸಂಚರಿಸುವ, ಎಲ್ಲವನ್ನು ತಿಳಿದು ಎಲ್ಲವನ್ನು ಪಾವನಗೊಳಿಸುವ ಶಕ್ತಿ ಯಜ್ಞಕ್ಕಿಲ್ಲ. ಅದು ಕರ್ಮ, ಅದು ಕ್ರಿಯೆ ಅಷ್ಟೇ. ಅದಕ್ಕೆ ಯಾವ ಶಕ್ತಿ ಇಲ್ಲ, ಶಕ್ತಿ ಕೊಡುವವರು ಇವರು. ಆದ್ದರಿಂದ ನಿಜವಾಗಿ ಯಜ್ಞ ಅಂತಂದ್ರೆ ನಾವು ಮಾಡತಕ್ಕಂಥ ಕರ್ಮ ಅಲ್ಲ, ಕರ್ಮದ ಅಭಿಮಾನಿಯಾಗಿರತಕ್ಕಂಥ ಪ್ರಾಣದೇವರು. ಯಾಕೆಂದ್ರೆ ಅವರೇ ಯಾಕೆ ಅಭಿಮಾನಿ ಅಂದ್ರೆ ತಸ್ಮಿನ್ನ ಗೋ ಮಾತರ ಶಿವಾದ ಧಾತಿ, ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಭಗವಂತರಿಗೆ ಕೊಂಡವನ್ನು ಮುಟ್ಟಿಸುವವರು ಅವರೇ. ಅವರ ಕೈಯಲ್ಲಿ ನಾವು ಕೊಡದೆ ಇದ್ರೆ ಅದು ಭಗವಂತರಿಗೆ ಹೊಸ ಇರುವುದಿಲ್ಲ. ಹಾಗಾಗಿ ನಿಜವಾಗಿ ಅದನ್ನು ಪಾವನಗೊಳಿಸಿ ಪರಂಪಾವನನಾದ ಭಗವಂತರಿಗೆ ಕೊಂಡು ಅದು ಅರ್ಪಿಸುವಂತಹ ಕ್ರಿಯೆ ಮಾಡುವವರೇ ನಿಜವಾಗಿ ಯಜ್ಞ. ಏಷ ಏವ ಯಜ್ಞ. ಆಮೇಲೆ ಪ್ರಾಣದೇವರು ಯಜ್ಞಾಭಿಮಾನಿ ಎನ್ನುವ ವಿಷಯ ನಮ್ಗೆ ತಿಳಿದಿದೆ. ಅದನ್ನ ನಾವು ಯಜ್ಞ ಅಂತಂದ್ರೆ ವೇದ ಕಾಲದಲ್ಲಿ ಇರತಕ್ಕಂತಹ ಯಜ್ಞ ಈಗ ನಡೆಯುವುದಿಲ್ಲ. ಈಗ ನಡೆಯುವ ಯಜ್ಞ ಅಂದ್ರೆ ಯಾವುದೇ ನಾವು ಮಾಡತಕ್ಕಂತಹ ಮನಸ್ಸಿನಲ್ಲಿ ಅಥವಾ ವಾಕೇಂದ್ರಿಯದ ಮೂಲಕ ದೇವರಿಗೆ ಮಾಡತಕ್ಕಂತಹ ಸ್ತೋತ್ರಗಳು, ಮನಸ್ಸಲ್ಲಿ ಮಾಡತಕ್ಕಂತಹ ಧ್ಯಾನ, ನಾವು ಹೊರಗಿನಿಂದ ಬಾಹ್ಯ ಪೂಜೆ, ಎಲ್ಲವೂ ಯಜ್ಞವೇ. ಯಜ್ಞ ಅಂದ್ರೆ ಯಜದೇವ ಪೂಜಾಯ ಅಂತ ಸಾಮಾನ್ಯ ಅರ್ಥದಲ್ಲಿ. ವೇದ ಕಾಲದ ಯಜ್ಞ ಅನ್ನುವ ವಿಶೇಷ ಕ್ರಿಯೆಯನ್ನು ಬಿಟ್ಟುಬಿಟ್ರೆ ಸಾಮಾನ್ಯ ಕ್ರಿಯೆ. ಅದು ನಾವು ಮಾಡತಕ್ಕಂತಹ ದೇವತಾರಾಧನೆ, ಅದರಲ್ಲಿ ನಾವು ಸ್ತೋತ್ರ ಹೇಳ್ತೇವೆ, ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತೇವೆ, ಇಂದ್ರಿಯಗಳ ಮೂಲಕ ಅರ್ಚನೆ ಮಾಡ್ತೇವೆ, ಇದೆಲ್ಲವೂ ಯಜ್ಞ. ಈ ಯಜ್ಞ ಏನು ಅನುಸಂಧಾನ ಇರಬೇಕು, ಈ ಯಜ್ಞದ ಅಭಿಮಾನಿ ದೇವತೆ ಪ್ರಾಣದೇವರು ಮತ್ತು ಈ ಯಜ್ಞವನ್ನು ನನ್ನ ಕೈಯಿಂದ ಮಾಡಿಸುವವರು ಪ್ರಾಣದೇವರು ಎಚ್ಚರ ಇರಬೇಕು. ಇದು ಸಾಮಾನ್ಯವಾಗಿ ನಾವು ಇವತ್ತು ಅನುಸಂಧಾನ ಮಾಡಬೇಕಾದ ವೇದಕಾಲದ ಯಜ್ಞದಲ್ಲಿ ಅವರು ಪ್ರಾಣದೇವರಿಗೆ ಎರಡು ಪಾದಗಳು ಉಂಟು. ಯಜ್ಞಾಭಿಮಾನಿಯಾದ ಪ್ರಾಣದೇವರಿಗೆ ಎರಡು ಪಾದಗಳು ಉಂಟು. ಯಾವುದಂದ್ರೆ ಸಸ್ಯ ಮನಶ್ಚ ವಾಚ ವರ್ತನೆ. ಯಜ್ಞ ಮಾಡಬೇಕಾದ್ರೆ ಎರಡು ಸಂಗತಿಗಳು, ಒಂದು ಮಂತ್ರೋಚ್ಚಾರಣೆ, ಮತ್ತೊಂದು ಮಾನಸಿಕವಾದ ಅನುಸಂಧಾನ. ಆ ಮಂತ್ರದ ಹಿಂದೆ ಆ ಯಾವ ದೇವತೆಯನ್ನು ಕುರಿತು ನಾವು ಆಹುತಿ ಕೊಡ್ತೇವೆ ಆ ದೇವತೆಯ ಅನುಸಂಧಾನ ಮನಸ್ಸಿನಲ್ಲಿ ಮಾನಸಿಕ ಅನುಸಂಧಾನ ಮತ್ತು ವಾಚನಿಕ ಕ್ರಿಯೆ ಇದೆರಡು. ಆಮೇಲೆ ಆಹುತಿ ಕೊಡುವುದು ಬಾಹ್ಯ ಕ್ರಿಯೆ ಬಿಡಿ, ಅದು ಬಿಟ್ಟರೆ ಮುಖ್ಯವಾಗಿ ಮಂತ್ರೋಚ್ಚಾರ ಮತ್ತು ಮಂತ್ರದ ಅರ್ಥದ ಅನುಸಂಧಾನ, ಮನಸ್ಸು ಮತ್ತು ವಾಕು ಇವೆರಡೂ ಸೇರದೆ ಯಜ್ಞ ಆಗುವುದಿಲ್ಲ. ಅದರಿಂದ ಇವೆರಡು ಪಾದಗಳನ್ನು ಮನಶ್ಚ ವಾಚ, ಮನಸ್ಸು ಒಂದು ಪಾದ ಪ್ರಾಣದೇವರದ್ದು, ಅಂದ್ರೆ ಒಂದು ಪಾದ ಮನಸ್ಸಿನಲ್ಲಿದೆ, ಇನ್ನೊಂದು ಪಾದ ವಾಗೀಂದ್ರಿಯದಲ್ಲಿ. ಮನಶ್ಚ ವಾಚ ವರ್ತನೆ, ವರ್ತನೆ ಅಂದ್ರೆ ನಾವು ನಡೆಯುವಂತಹ ಸಾಧನ ಪಾದ ಅಂತ. ಮನಶ್ಚ ವಾಚ ವರ್ತನೆ ಪ್ರಾಣದೇವರಿಗೆ, ಯಜ್ಞಾಭಿಮಾನಿಯಾದ ಪ್ರಾಣದೇವರಿಗೆ ಎರಡು ಪಾದಗಳು. ವಸ್ತುತಃ ಈ ನಾಲ್ಕು ಪಾದಗಳು, ನಾಲ್ಕನ್ನ ಎರಡು, ಯಾಕೆಂದ್ರೆ ವಾಗೀಂದ್ರಿಯದಲ್ಲಿ ಮೂರು ಪಾದಗಳಿವೆ. ಋಗ್ವೇದವನ್ನು ನಿಯಂತ್ರಿಸುವ ಪಾದ, ಯಜುರ್ವೇದವನ್ನು ನಿಯಂತ್ರಿಸುವ ಪಾದ ಮತ್ತು ಸಾಮವೇದವನ್ನು ನಿಯಂತ್ರಿಸುವ ಪಾದ. ಈ ಮೂರು ಪಾದ ಒಟ್ಟಿಗೆ ಅಧಿಷ್ಠಾನವೊಂದೇ ಆದ್ರೆ